ಜ್ಞಾನೇಂದ್ರಿಯಗಳಂತೆ ಪ್ರಮಾಣ ವ್ಯವಹಾರ. ವ್ಯವಹಾರದಲ್ಲಿ ನಾವು ಅನೇಕ ಪ್ರಯೋಗಗಳನ್ನು ಮಾಡ್ತೀವಿ. ಹಾಗೆ ವೇದಾಂತ ಶಾಸ್ತ್ರಗಳು ಇವು ಪ್ರಮಾಣಗಳಾಗಿದ್ದರಿಂದಾಗಿ ಇವುಗಳನ್ನು ಸಂದರ್ಭಾನುಸಾರವಾಗಿ ಪ್ರಯೋಗ ಮಾಡಬೇಕು. ಈ ಪ್ರಯೋಗ ಮಾಡುವ ಕಲೆಗೆ ಟೆಕ್ನಿಕ್, ಈ ಪ್ರಯೋಗ ಮಾಡುವ ಕಲೆಗೆ ಪ್ರಕ್ರಿಯಾ ಅಂತ ಕರೀತಾರೆ. ಅವಸ್ಥಾತ್ರಯ ಪ್ರಕ್ರಿಯಾ, ಅಧ್ಯಾರೋಪ ಅಪವಾದ ಪ್ರಕ್ರಿಯಾ, ಪ್ರಮಾಣ ವಾಕ್ಯಗಳನ್ನು ಪ್ರಯೋಗಿಸುವ ಕಲೆ. ಕಾರಣ ಏನೆಂದರೆ, ಎಲ್ಲಿವರೆಗೂ ಯಾವ ಶಬ್ದಗಳನ್ನು ಯಾವ ವಾಕ್ಯಗಳನ್ನು ಹೇಗೆ ಪ್ರಯೋಗಿಸಬೇಕು ಎನ್ನುವ ಒಂದು ಸಿದ್ಧತೆ ನಮ್ಮಲ್ಲಿ ಇರುವುದಿಲ್ಲವೋ ಅಲ್ಲಿವರೆಗೂ ಇವು ಜಡವಾಕ್ಯಗಳು. ಪ್ರಮಾಣ ವಾಕ್ಯಗಳು ಜಡವಾಕ್ಯಗಳು. ಕೈಗೊಂಚಲಿನಲ್ಲಿ ಬೀಗಗಳು ಸಾಕಷ್ಟು, ಬೀಗದ ಕೈಗಳು ಸಾಕಷ್ಟಿವೆ. ಇಷ್ಟು ಕೈಗಳು ಇದ್ದಾಗ್ಯೂ ಕೂಡ ಇದನ್ನು ಹೇಗೆ ಪ್ರಯೋಗ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲದೆ ಹೋದರೆ ಇದು ಜಡ, ಏನೂ ಅರ್ಥ ಇಲ್ಲದಕ್ಕೆ. 50 ಕೀಗಳು ಆದರೂ ಈ ಕೀ ಬಂಚಿಗೆ ಏನೂ ಬೆಲೆ ಇಲ್ಲ. ಆ ವಿಶಿಷ್ಟವಾದ ಬೀಗವನ್ನು ವಿಶಿಷ್ಟವಾದ ಕೈಯಿಂದ ಆ ಬೀಗವನ್ನು ಬಿಡಿಸೋದಿದೆಯಲ್ವೋ, ಅದು ಗೊತ್ತಿರಬೇಕು. ಅದರೊಳಗೆ ಈಗಿನ ಕಾಲದ ಲಾಕ್ಗಳೇನವ ಸುಲಭವಾಗಿ ಹಿಂಗೆ ಮಾಡಿಬಿಟ್ಟು ಬಂದ್ಬಿಡ್ತಂತ ಇಲ್ಲೇ ಇಲ್ಲ. ಒಂದು ಸಲ ಮಾಡಬೇಕು, ಎರಡು ಸಲ ಮಾಡಬೇಕು, ಮತ್ತೊಂದು ಸಲ ಹಾಕಬೇಕು, ಇನ್ನೊಂದು ಸಲ ತೆಗಿಬೇಕು, ಏನೇನು ಅದನ್ನು ನಾವು ತೆರೆಯುವ ಕ್ರಮ ಅಂತ ಕರಿತೀವಿ. ಬೀಗವನ್ನು ತೆರೆಯುವ ಕ್ರಮ, ತಾಯಿ ರಂಗೋಲಿ ಹಾಕ್ತಾ ಇರ್ತಾಳೆ, ಮಗಳು ಕೂತ್ಕೊಂಡು ನೋಡ್ತಾ ಇರ್ತಾಳೆ, ತಾಯಿ ಕಲಿಸಿಕೊಡ್ತಾಳೆ ಎಷ್ಟು ಚುಕ್ಕಿ ಇಡಬೇಕು, ಯಾವ್ಯಾವ ಚುಕ್ಕಿಗಳನ್ನು ಸೇರಿಸಬೇಕು, ಏನು ಚಿತ್ರ ಆಗುತ್ತದೆ ಅದೆಲ್ಲ ಕಲಿಸಿಕೊಡ್ತಾಳೆ. ಆದರೆ ಈ ಬೆರಳು ಸಂಧಿಯಿಂದ ಆ ರಂಗೋಲಿಯನ್ನು ಬಿಡುವಾಗ ಒಂದು ಸೆಕೆಂಡಿಗೆ ಎಷ್ಟು ಗ್ರಾಮ್ ರಂಗೋಲಿ ಬಿಡಬೇಕು ಅಂತ ಕಲಿಸ್ಕೊಡ್ತಾರ? ಪರ್ ಸೆಕೆಂಡ್ ಎಷ್ಟು ಗ್ರಾಮ್? ಮತ್ತೆ ಅಕ್ಕಿಗೆ ಬಂತು ಹೆಂಗೆ? ಸತತವಾಗಿ ಸತತವಾಗಿ ತಾಯಿ ರಂಗೋಲಿ ಬಿಡಿಸೋದನ್ನು ನೋಡಿ ನೋಡಿ ನೋಡಿ ತಾನೋ ರಂಗೋಲಿ ಎಕ್ಸ್ಪರ್ಟ್ ಆಗಿ ಈ ಮಹಾವಾಕ್ಯಗಳು, ಈ ಪ್ರಮಾಣಗಳು, ಶಾಸ್ತ್ರ ಶಬ್ದಗಳು ಹಾಗೆ ಅವುಗಳನ್ನು ಪ್ರಯೋಗ ಮಾಡಬೇಕಾಗ್ತದೆ. ಪ್ರಯೋಗ ಶಾಲೆಯಲ್ಲಿ ಹೇಗೆ ಸಂಶೋಧನಾ ಪರವಾಗಿ ಅನೇಕಾನೇಕ ಪ್ರಯೋಗಗಳನ್ನು ಮಾಡ್ತಾರೋ ಇಷ್ಟೇ ಯಾಕೆ ಅಲ್ಲಿ ಇರಿವಿದೆ ನೋಡಿ ಅಂತ ಹೇಳಿದಾಗ ನೀವು ಆನೆ ನೋಡೋರು, ಗೋಡೆ ನೋಡೋರು ಒಮ್ಮಕ್ಕಳಿಗೆ ನೋಡಲಿಕ್ಕೆ ಇಲ್ಲಿ ಕಾಣೋದಿಲ್ಲ. ಆವಾಗ ನಾವೇನು ಮಾಡ್ತೇವೆ ಹೇಳಿ? ಕಣ್ಣುಗಳನ್ನ ಸ್ವಲ್ಪ ಸೂಕ್ಷ್ಮ ಸ್ವಾಮಿ ಇಲ್ಲಿ ಇರಿವಿದೆ. ಈಗೇನು ಮಾಡಿದ್ವಿ ನಾವು? ಈಗ ನಾವೇನು ಮಾಡಿದ್ವಿ? ನಮ್ಮ ದೃಷ್ಟಿ ಎನ್ನುವ ಪ್ರಮಾಣವನ್ನು ಕರಾರುವಾಕ್ಕಾಗಿ ಪ್ರಯೋಗ ಮಾಡಿದ್ವಿ. ಯಾವುದರ ಮೇಲೆ ಪ್ರಯೋಗ ಮಾಡಬೇಕೋ, ಎಲ್ಲಿ ಪ್ರಯೋಗ ಮಾಡಬೇಕೋ, ಹೇಗೆ ಪ್ರಯೋಗ ಮಾಡಬೇಕೋ ಸಹಜವಾಗಿ ನಮ್ಮನ್ನು ಬಂದ್ಬಿಟ್ಟಿದೆ. ಏನಪ್ಪ ಇಷ್ಟು ಸಂತೋಷ, ಆಸೆಗಳಿಗೆ ನವಿಲು ಬಂದ್ಬಿಡುವಲ್ಲ ಅಂತೇಳಿ ಕಿಡಿಕಿ ತೆಗೆದು ಬಾಗಿಲ ತೆಗೆದು ನೋಡಿದ್ರೆ ಬಿಳಿ ನವಿಲು. ಬಿಳಿ ನವಿಲು ಆದರೆ ಆ ಧ್ವನಿ ಯಾವ ಕಡೆಯಿಂದ ಬಂತದು? ಈಗ ನಾನೇನ್ ಮಾಡ್ಲಿಕ್ಕಿರ್ತೀನಿ? ನನ್ನ ಶ್ರವಣೇಂದ್ರಿಯವನ್ನ ಪ್ರಯೋಗ ಮಾಡ್ತಾ ಇದ್ದೀನಿ. ಈ ಕಡೆಯಿಂದ ಅಲ್ಲ, ಈ ಕಡೆಯಿಂದ ಅಲ್ಲ, ಓ ಇಲ್ಲೇ ಕೆಳಗಿನಿಂದನೂ ಅಲ್ಲ, ಓ ಅಲ್ಲಿ ಟೆರೆಸ್ ಮೇಲಿನಿಂದ, ಓ ಈಗ ಜ್ಞಾನ ಆಯ್ತು. ಪ್ರತಿಯೊಂದು ಇಂದ್ರಿಯೂ ಕೂಡ ಪ್ರಯೋಗಿಸಲ್ಪಡ್ತದೆ. ಸಪ್ಪೆ ಇದೆಯಾ, ಸಿಹಿ ಇದೆಯಾ, ಪ್ರಯೋಗಿಸ್ತೀಯಾ? ಸಕ್ಕರೆ ಜಾಸ್ತಿ ಆಗಿದೆಯಾ, ಸಕ್ಕರೆ ಕಮ್ಮಿ ಆಗಿದೆಯಾ, ಪ್ರಯೋಗಿಸ್ತೀಯಾ? ಇವೆಲ್ಲವೂ ಪ್ರಮಾಣಗಳು. ವಸ್ತುವಿನ ಮೇಲೆ ಈ ಪ್ರಮಾಣಗಳನ್ನು, ವಿಷಯಗಳ ಮೇಲೆ ಈ ಪ್ರಮಾಣಗಳನ್ನು, ಇಂದ್ರಿಯ ವಿಷಯಗಳ ಮೇಲೆ ಈ ಪ್ರಮಾಣಗಳನ್ನು ಯಾವಾಗ ನಾವು ಪ್ರಯೋಗಿಸ್ತೀವಿ ಆವಾಗ ಆ ವಿಷಯದ ಜ್ಞಾನವಾಗ್ತದೆ. ಆ ಪ್ರಯೋಗ ಮಾಡುವ ಕಲೆ ನಮಗೆ ಗೊತ್ತಿಲ್ಲದೆ ಹೋದರೆ ಜ್ಞಾನ ಆಗೋದಿಲ್ಲ. ಹಾಗೋ ಹಾಗೆಯೇ ವೇದಾಂತ ಇದು ಒಂದು ಪ್ರಮಾಣ. ಇಂದ್ರಿಯಗಳು ಹೇಗೆ ಪ್ರತ್ಯಕ್ಷ ಪ್ರಮಾಣಗಳು, ಹಾಗೆಯೇ ಈ ವೇದಾಂತ ಶಾಸ್ತ್ರಗಳೇನಿವೆಯೋ ಸಮಸ್ತ ಶಾಸ್ತ್ರಗಳು ಇವು ಪ್ರಮಾಣ. ಈ ಕಣ್ಣು ಏನು ಹೇಳುತ್ತದ ಅದ್ರ ಬಗ್ಗೆ ನಾನು ಹೇಗೆ ಸಂದೇಹ ಮಾಡುವುದಿಲ್ಲ? ಅದು ಬಿಳಿ ಹೂವು ಅಂತ ಹೇಳ್ತು ನಾನು ಸಂಶಯ ಮಾಡ್ಲಿಕ್ಕೆ ಹೋಗೋದಿಲ್ಲ, ಒಪ್ಕೊಂಡ್ಬಿಡ್ತೀನಿ ಇಮ್ಮಿಡಿಯೇಟ್ಲಿ ತಕ್ಷಣನೇ. ಹೌದು ಇದು ಬಿಳಿ ಹೂವು, ಇದು ಕೆಂಪು ಬಟ್ಟೆ, ನಾಲಿಗೆ ಹೇಳುತ್ತದೆ ಇದು ಖಾರ, ಇದು ಸಿಹಿ, ಇದು ಸಿಹಿ ಹಾಕಿದೆ, ಇದು ಬೇರೆ ರೀತಿಯಲ್ಲಿ ಇರಬಹುದಾಗಿತ್ತಲ್ಲ. ಸಂದೇಹ, ಸಂಶಯ, ಪ್ರಶ್ನೆ ಏನೂ ಇಲ್ಲ. ಕೇಳ್ಕೊಳ್ಳಿ, ನೀನು ಪರಬ್ರಹ್ಮನೇ ಇದ್ದೀಯಾ? ಶಾಸ್ತ್ರ ಹೇಳ್ತದೆ. ನಾನು ಹೆಂಗ್ ಬ್ರಹ್ಮ? ತಿರುಗಿ ಬಿದ್ದ ಒಮ್ಮೆಲೆ ಬ್ರಹ್ಮ ವೈಕುಂಠದಾಗಿದ್ದಾನೆ. ಇವು ಪ್ರಮಾಣಗಳು. ನಿನಗೆ ಸಂಶಯಗಳಿದ್ದರೆ ಸಂಶಯಗಳನ್ನು ಪರಿಹರಿಸಿಕೋ, ಪ್ರಶ್ನೆಗಳಿದ್ದರೆ ಪ್ರಶ್ನೆಗಳಿಗೆ ಉತ್ತರ ಹುಡುಕು. ಆದರೆ ಪ್ರಮಾಣವನ್ನು ಸಂದೇಹಿಸಬೇಡ. ತಿಳುವಳಿಕೆಯನ್ನು ಸಂದೇಹಿಸು. ನನಗಿನ್ನೂ ಯಾಕೋ ಅರ್ಥ ಆಗಲಿಲ್ಲ, ನನಗಿನ್ನೂ ಸ್ವಲ್ಪ ಅರ್ಥ ಆಗಿದ್ರೆ ಚೆನ್ನಾಗಿತ್ತು. ಆಗಿದೆ, ಇನ್ನು ಸ್ಪಷ್ಟ ಆಗಿದೆ. ಅಲ್ಲಿ ಸಂದೇಹ ಸಂಶಯ ಓಕೆ, ಆದರೆ ಈ ಪ್ರಮಾಣದಲ್ಲಿ ಸಂದೇಹ ಮಾಡುವ. ಜೀವಾತ್ಮ ಪರಮಾತ್ಮ ಇವರಿಬ್ಬರು ಬೇರೆ ಅಲ್ಲ, ಇವರಿಬ್ಬರು ಒಂದೇ ಅನ್ನುವ ಈ ಮಹಾವಾಕ್ಯವನ್ನು ನೀನು ಸಂಶಯಿಸಬೇಡ, ಸಂದೇಹಿಸಬೇಡ. ಇವುಗಳೆಲ್ಲವನ್ನು ನಾವು ಹೇಗೆ ಪ್ರಯೋಗ ಮಾಡುತ್ತೇವೆ ಈ ವಸ್ತುವಿನ ಮೇಲೆ, ಹಾಗೆ ಈ ಪ್ರಮಾಣ ವಾಕ್ಯಗಳನ್ನು ಕೂಡ ನಾವು ಪ್ರಯೋಗ ಮಾಡಬೇಕು. ಶಿಷ್ಯನ ಮೇಲೆ ಪ್ರಯೋಗ ಅಲ್ಲ, ನಾವು ತಿಳಿದುಕೊಳ್ಳಬೇಕಾದ ವಸ್ತು ಸಚ್ಚಿದಾನಂದಂ ಬ್ರಹ್ಮ, ನಿತ್ಯಂ ಬ್ರಹ್ಮ, ಶುದ್ಧಂ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಕೈವಲ್ಯಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಸರ್ವಂ ಕಲ್ವಿದಂ ಬ್ರಹ್ಮ. ಮಬ್ಬು ಗತ್ತಲೆಯಲ್ಲಿ ಹಾವನ್ನು ಕಂಡಾಗ ಏನೋ ಒಂಥರ ಸಂಶಯ ಅನ್ನಿಸ್ತದೆ. ನಾವು ತುಳಿದ ಆಚೆ ಹೋಗಿದ್ರು ಕೂಡ ಅದು ಕಚ್ಚಲೂ ಇಲ್ಲ, ಹೊಯ್ದಾಡಲೂ ಇಲ್ಲ, ಹಾವಂತ ಬಿದ್ದದ ಸತ್ಯ. ಅಲ್ಲಿ ಹಾವಿದೆ, ಕಪ್ಪೇನಾದ್ರೂ ನುಂಗಿತ್ತ ಏನೋ ಜಡ ಆಗಿ ಬಿದ್ದಿದೆ ಅಂತ ನಾ ದಾಟಿ ಹೋಗಬಹುದಾಗಿತ್ತು. ಮುಂದೆ ಯಾರಿಗಾರು ಕಚ್ಚಿದ್ರೆ ಹೇಗೆ ಅಂತೇಳಿ ಬ್ಯಾಟ್ರಿ ತಗೊಂಬಾರ ನೋಡ್ಬೇಕಿಲ್ಲ, ಏನೋ ಹಾವಿದ್ದಂಗೆ ಕಾಣಿಸ್ತದ ಅಂತ ಅನ್ಕೋದೆ. ಈಗ ಬ್ಯಾಟ್ರಿ ತಂದು ಬೆಳಕನ್ನ ಹಗ್ಗದ ಮೇಲೆ ಬಿಟ್ಟಿದ್ದೇವೋ ಹಾವಿನ ಮೇಲೆ ಬಿಟ್ಟಿದೆ. ಅದು ಹಗ್ಗ ಅಂತ ಗೊತ್ತಿದ್ರೆ ನಾನು ಬ್ಯಾಟ್ರಿ ತೋರಿಸ್ತೀನಿ. ಅದು ಹಗ್ಗ ಅಂತ ಗೊತ್ತಿದ್ರೆ ನಾನು ಬ್ಯಾಟ್ರಿ ತಗೊಂಬಂದು ಹೇಳ್ತಿದ್ದೆ. ನಾನು ಬ್ಯಾಟ್ರಿ ತಗೊಂಬಾರ್ದು ಯಾಕೆ ಹೇಳಿದೆ ಅಂದರೆ ಅದು ನನಗೆ ಹಗ್ಗ ಅಂತ ಗೊತ್ತಿಲ್ಲ, ಅದು ಹಾವು ಅಂತಲೇ ಗೊತ್ತು ನನಗೆ. ನಾನು ಬೆಳಕನ್ನು ಬಿಡ್ತೀನಿ, ಆ ಹಿಡಿ, ಆ ಕಂದು ಬಣ್ಣ, ಮಿರಿ ಮಿರಿ ಮಿಂಚುವ ಆ ಮೈ, ಅಷ್ಟುದ್ದ ಸರಸರಾ ಸರಿತಾ ಇರುವಂಥ ಹಾವಿನಂತ ಆ ಹಾವು ಎನ್ನುವ ವಸ್ತುವಿನ ಮೇಲೆ ಬ್ಯಾಟ್ರಿ ಬಿಡ್ತೇನೆ. ಪ್ರಮಾಣವನ್ನು ಪ್ರಯೋಗ ಮಾಡಿದ್ದೀವಿ, ಜ್ಞಾನ ಆಯ್ತು. ಏನು ಜ್ಞಾನ ಆಯ್ತು? ಇದು ಹಾವಲ್ಲ, ಇದು ಹಗ್ಗ ಮಾತ್ರ. ಈಗ ಬ್ಯಾಟರಿ ಯಾರ ಮೇಲೆ ಬಿಡೋಣ ಹೇಳ್ರಿ? ವೇದಾಂತ ಪ್ರಮಾಣ ವಾಕ್ಯಗಳ ಬ್ಯಾಟರಿ ಯಾರ ಮೇಲೆ ಬಿಡ್ಬೇಕೀಗ? ಈ ಜೀವಾತ್ಮ ಅಜ್ಞಾನಿ, ನಾನು ಯಾರು? ಇವನ ಮೇಲೆ ಈ ವಾಕ್ಯಗಳ ಪ್ರಯೋಗ ಆದಾಗ, ಪ್ರಯೋಗ ಆ ಪ್ರಯೋಗವನ್ನು ಮಾಡುವ ಕಲಿಗೆ ಪ್ರಕ್ರಿಯೆ ಅಂತ ಕರೀತಾರೆ. ಆ ಪ್ರಕ್ರಿಯದ ಕ್ರಮದಲ್ಲಿ, ಮೆಥಡ್ನಲ್ಲಿ ಯಾವ್ಯಾವ ಪ್ರಕ್ರಿಯೆಗಳನ್ನು ಹೇಗೆ ಪ್ರಯೋಗ ಮಾಡಬೇಕು ಅನ್ನುವ ಮೆಥಡ್ಸ್ ಇವೆ. ಆ ಮೆಥಡ್ನಲ್ಲಿ, ಆ ಕ್ರಮದಲ್ಲಿ ಪ್ರಯೋಗ ಮಾಡಿದಾಗ ನಾನು ಜೀವಾತ್ಮ ಹೊರಟೋಗ್ತದೆ, ಅಲ್ಲಿ ಪರಬ್ರಹ್ಮನೇ ಉಳಿತು. ಇದಕ್ಕಾಗಿ ಅವಸ್ಥಾತ್ರ ಪ್ರಕ್ರಿಯಾ, ಅಧ್ಯಾರೋಪವಾದ ಪ್ರಕ್ರಿಯಾ. ಹಾಗೆ ಒಂದು ಪ್ರಕ್ರಿಯಾ ದೃಶ್ಯ ಪ್ರಕ್ರಿಯಾ. ಜನ ಇದನ್ನ ಪ್ರಕರಣ ಗ್ರಂಥ ಅಂತ ಕರೀತಾರೆ. ಪೂಜ್ಯ ಸ್ವಾಮೀಜಿ ಹೇಳ್ತಾರೆ, ಇದು ಒನ್ ಆಫ್ ದಿ ಪ್ರಕರಣ ಗ್ರಂಥ ಅಲ್ಲ, ಅನೇಕ ಪ್ರಕರಣ ಗ್ರಂಥಗಳಂತೆ ಆತ್ಮಬೋಧ, ವಿವೇಕ ಚೂಡಾಮಣಿ ಅನ್ನುವ ಇಂತಹ ಗ್ರಂಥಗಳಂತೆ ಇದು ಒಂದು ಗ್ರಂಥ ಅಲ್ಲ. ಇದಕ್ಕೆ ಇದರದೇ ಆದಂತಹ ವಿಶಿಷ್ಟತೆ ಇದೆ. ಏನದು ವಿಶಿಷ್ಟತೆ ಅಂದ್ರೆ, ಇದು ಪ್ರಕ್ರಿಯೆ ಗ್ರಂಥ. ಏನು ಪ್ರಕ್ರಿಯೆ ಇಲ್ಲಿ ಹೈಲೈಟ್ ಮಾಡಿದ್ದು? ಇತರ ಮೂರ್ನಾಲ್ಕು ಪ್ರಕ್ರಿಯೆಗಳು ಬರ್ತವೆ, ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಾಗ ಬೇರೆ ಬೇರೆ ಪ್ರಕ್ರಿಯೆಗಳು ಬರ್ತವೆ. ಆದರೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ವಿಶ್ಲೇಷಿಸಿದಂತಹ ಪ್ರಕ್ರಿಯೆ ಯಾವುದು ಅಂದ್ರೆ ದೃಶ್ಯ ಪ್ರಕ್ರಿಯೆ. ಈ ಗ್ರಂಥಕ್ಕೆ ವಾಕ್ಯ ಸುಧಾ ಎನ್ನುವ ಹೆಸರು ಇದೆ. ಈ ಗ್ರಂಥಕರ್ತ ಜಿಜ್ಞಾಸದಲ್ಲಿದೆ. ಶಂಕರಾಚಾರ್ಯನ ವಿರಚಿತ ಅಂತ ಸರ್ವೇ ಸಾಮಾನ್ಯವಾಗಿ ಹೇಳ್ತಾರೆ, ತಪ್ಪೇನಿಲ್ಲ. ಅಥವಾ ಹಂಪಿಯ ವಿದ್ಯಾರಣ್ಯದಿಂದ ವಿರಚಿತವಾಗುವುದು ಅಂತ ಹೇಳ್ತಾರೆ, ಅದೂ ತಪ್ಪಲ್ಲ. ಏಕೆಂದರೆ ಅವರು ಕೂಡ ಶಂಕರಾಚಾರ್ಯ ಆಗಿದ್ದರು. ಹಂಪಿಯ ವಿದ್ಯಾರಣ್ಯ ಮಹರ್ಷಿಗಳು ಅವರು ಕೂಡ ಮೂವತ್ತಾರು 37ನೇ ಶಂಕರಾಚಾರ್ಯ, 37ನೇ ಶಂಕರಾಚಾರ್ಯ ಶೃಂಗೇರಿ ಪೀಠಕ್ಕೆ 37ನೇ ಮರ್ತುಬಿಟ್ಟಣ ವಿದ್ಯಾರಣ್ಯ. ಶೃಂಗೇರಿ ಪೀಠ ಜಗದ್ಗುರು. ಶಿಷ್ಯತ್ವ ಐವತ್ತೆರಡನೇದವರು. ನೀವು ಈ ಜಗದ್ಗುರುಗಳು ಇಷ್ಟಾಧಿಪತಿಗಳು 30 ವರ್ಷಕ್ಕೆ ಚೇಂಜ್ ಆಗ್ಯಾರ ಅಂತ ಇಟ್ಕೊಂಡ್ರು ಕೂಡ, 30 ವರ್ಷಕ್ಕೆ ಅಂದ್ರೆ ಒಂದು ನೂರು ವರ್ಷದಲ್ಲಿ 3-4 ಶಂಕರಾಚಾರ್ಯ ಆಗಿರ್ತಾರೆ. 100 ವರ್ಷದಲ್ಲಿ 1000 ವರ್ಷದಲ್ಲಿ 30-40, ಹೌದಾ? ಶಂಕರರು ಆಗೋದಕ್ಕಲ್ಲ, ನೀವು ಹೇಳ್ತಿರ್ಬೋದು 37, 37ನೇ ಇರ್ಬೋದು. ಹಾಗಾದ್ರೆ ಇವರು 11-12 ಇರ್ಬೇಕು. ಅಂದ್ರೆ ಈಗ ಆರುನೂರು ವರ್ಷ ಅಂತಂದ್ರೆ ವರ್ಷಕ್ಕೆ 3-4 100 ವರ್ಷಕ್ಕೆ 3-4 ಮೂವತ್ತೇಳು 24 ತೆಗೀತು 13ನೇ ಶಂಕರಾಚಾರ ಆಗಿರುತ್ತೆ. ಅವರು ಬುಕ್ಕ ಬುಕ್ಕರನ್ನ ಸಾಮ್ರಾಜ್ಯ ಮಾಡಿ ಕೂಡಿಸಿ ಅವ್ರು ಸನ್ಯಾಸ ತಗೊಂಡ್ಬಿಡ್ತಾರೆ. ಆವಾಗ ಅವ್ರ ಹೆಸರು ವಿದ್ಯಾರಣ್ಯ ಭಾರತಿ. ವಿದ್ಯಾರಣ್ಯ ಭಾರತಿ ಚಂದ್ರಶೇಖರ ಭಾರತಿ ಅಭಿನವ ವಿದ್ಯಾಭಾರತಿ. ಹಾಗೆ ಇವರು ವಿದ್ಯಾರಣ್ಯ ಭಾರತಿ. ಹೀಗಾಗಿ ಶಂಕರಾಚಾರ್ಯದ ವಿರಚಿತ ಆಗಿದೆ ಅಂದ್ರೂ ತಪ್ಪಿಲ್ಲ, ವಿದ್ಯಾರಣ್ಯರು ಇದನ್ನು ಬರೆದಿದ್ದಾರೆ ಅಂದ್ರೂ ತಪ್ಪಿಲ್ಲ. ಅವರ ಇನ್ನೊಬ್ಬ ಸಮಕಾಲೀನರಿದ್ರು ಭಾರತೀ ತೀರ್ಥ ಅಂತ, ಅವರು ಬರೆದಿದ್ದಾರೆ ಅಂದ್ರೂ ತಪ್ಪಿಲ್ಲ. ಆದರೆ ಸಂಶೋಧಕರು ಇನ್ನೂ ಜಿಜ್ಞಾಸೆ ಮಾಡ್ತಾ ಇದ್ದಾರೆ, ಇದು ಖಚಿತವಾಗಿ ಯಾರಿಂದ ಬರೆಯಲ್ಪಟ್ಟರು ಅಂತೇಳಿ. ಈ ಒಂದು ದೃಶ್ಯ ವಿವೇಕ ಅನ್ನುವ ಗ್ರಂಥವನ್ನು ನಾವೀಗ ಸಂಜೆಯ ಈ ಸಮಯದಲ್ಲಿ ಅಧ್ಯಯನಕ್ಕೆ ತಗೊಂಡಿದ್ದೀವಿ. ನಾನು ಮೊದಲು ಹೇಳಿದಂತೆ ಇದು ಪ್ರಕ್ರಿಯೆ ಗ್ರಂಥ. ಇದು ದ್ವೈತ ಅದ್ವೈತ ಜಿಜ್ಞಾಸೆ ಮಾಡಲಿಕ್ಕೆ ಈ ಗ್ರಂಥ ಅಲ್ಲ, ವಾದ ವಿವಾದಗಳನ್ನು ಹುಟ್ಟಿ ಹಾಕಲಿಕ್ಕೆ ಇದು ಗ್ರಂಥ ಅಲ್ಲ. ಈ ಗ್ರಂಥ ಏನ್ ಮಾಡ್ತದಂದ್ರೆ ಪ್ರಕ್ರಿಯೆಗಳನ್ನು ಹೇಗೆ ಪ್ರಯೋಗಿಸಬೇಕು ಅನ್ನೋದನ್ನಷ್ಟು ತಿಳಿಸುತ್ತೆ. ಅದರೊಳಗೊಂದು ವಿಶಿಷ್ಟವಾದ ಪ್ರಕ್ರಿಯೆ ತಗೊಳ್ತದೆ ಕೈಯೊಳಗೆ, ದೃಕ್ ದೃಶ್ಯ ಪ್ರಕ್ರಿಯೆ. ಅದನ್ನ ಡೀಲ್ ಮಾಡ್ತದೆ. ದೃಕ್ ಅಂದ್ರೆ ಏನು, ದೃಶ್ಯ ಅಂದ್ರೆ ಏನು? ದೃಶ್ಯ ಶಬ್ದ ನಮಗೆಲ್ಲ ಗೊತ್ತಿದೆ, ಯಾವುದು ಯಾವುದು ನಮ್ಮ ಇಂದ್ರಿಯಗಳಿಗೆ ಅನುಭವಕ್ಕೆ ಒಳಪಡುತ್ತದೋ ಅದಷ್ಟು ದೃಶ್ಯ. ಈ ದೃಶ್ಯವನ್ನ ಬ್ರಹ್ಮಸೂತ್ರದಲ್ಲಿ ಯುಷ್ಮತ್ ಎಂದು ಪ್ರಯೋಗಿಸಿದ್ದಾರೆ. ಯುಷ್ಮತ್ ಯುಷ್ಮತ್ ಯುಷ್ಮತ್ ಕನ್ನಡದಲ್ಲಿ ಇದು ಇದು ಇದು ಇದು, ಸಂಸ್ಕೃತದಲ್ಲಿ ಇದಂ ಇದಂ ಇದಂ ಇದಂ ಇದು ಇದಂ. ಕನ್ನಡದಿಂದಲೇ ಸಂಸ್ಕೃತ ಬಂದವರು ಇಲ್ಲನೇ, ಹೇಗೆ ಅನಿಸ್ತದೆ? ಇದಂ ಆದ ನಂತರ ಇದು, ಇನ್ನು ಇದು ಆದ್ಮೇಲೆ ಇದಮ್ಮ, ಯಾರಿಗೆ ಇದು? ಇದು ಇದು ಮೈಕ್, ಯಾರಿಗೆ ಇದು ಮೈಕ್? ಅದಕ್ಕೆ ಅಸ್ಮತ್ ಅಂತ ಕರೀತಾರೆ. ಅಸ್ಮತ್ ನಾನು, ಇದು ನಾನು ಇದು, ಎರಡು ಶಬ್ದ. ಇದುವನ್ನ ನಾವು ಅನುಭವಿಸಿದಂತೆ ಅನುಭವಿಸದಂತೆ ನಾವು ಬದಲಾಗ್ತೇವೋ ಏನೋ, ಇದು ಎನ್ನುವ ವಸ್ತು ಬದಲಾಗ್ತದೆ. ಬದಲಾಗ್ತವೇನ್ ಬದಲಾಗ್ತವಪ್ಪ? ಟೈಮ್ ಬಹಳ ಹೋದದ್ದನ್ನ ಮಾತಾಡ್ತಾ ಇಲ್ಲ. ಅಲ್ಲಿ ಕೂಡ ನೋಡ್ರಿ, ಅಲ್ಲಿ ಕೂಡ ನಾವು ವಿಚಾರ ಮಾಡಿ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಅಲ್ಲಿ ನಾನು ಬದಲಾಗಿರ್ತೇನೆ, ಈಗ ನನ್ನ ಬುದ್ಧಿ ಬದಲಾಗಿರ್ತದೆ, ನಾ ಬದಲಾಗಿರ್ತೇನ ಏನು ನನ್ನ ಶರೀರ ಬದಲಾಗಿರ್ತದೆ ಮತ್ತೆ ಅದು ಕೂಡ ಇದ ಮಾತಲ್ಲ ಅದು ಈಗ ಆ ಭಾಗಕ್ಕೆ ಬರಬಾರ್ದು ಅಂತೇಳಿ ನಾವು ತಡೆ ಹಿಡಿತೀವಿ ನಾವು ಎಲ್ಲ ಲಗಾಮ್ ಹಾಕಿ ಮಾತಾಡ್ತಿರ್ತೇವೆ ಸ್ವಾಮಿ ನಮ್ಮ ಮಾತಿಗೆ ಲಗಾಮ್ ಇರ್ತದೆ ಸುಮ್ಮನೆ ಏನೋ ಒಂದು ಮಾತಾಡಲಿಕ್ಕೆ ಹೋಗಂಗಿಲ್ಲ ಅದು ನಂತರ ಬರ್ತದೆ ಆ ಜಿಜ್ಞಾಸ ಎಲ್ಲ ನಂತರ ಬರ್ತದೆ ಇರು ತಪ್ಪೇನೆ ಇದು ಇದು ಇದು ಇದು ಎನ್ನುವುದು ಇದು ಎನ್ನುವುದಕ್ಕೆ ಒಳಪಟ್ಟದ್ದೆಲ್ಲವೂ ಬದಲಾಗ್ತಾ ಹೋಗ್ತದೆ ಇದು ಸೂರ್ಯ ಬದಲಾಗ್ತದೆ ಇದು ಚಂದ್ರ ಬದಲಾಗ್ತದೆ ಇದು ಪೃಥ್ವಿ ಬದಲಾಗ್ತದೆ ಇದು ಪರ್ವತ ಬದಲಾಗ್ತದೆ ಇದು ನದಿ ಬದಲಾಗ್ತದೆ ಇದು ಆನೆ ಬದಲಾಗ್ತದೆ ಇದು ವೃಕ್ಷ ಇದು ಆಕಾಶ ಇದು ಗಾಳಿ ಇದು ಭೂಮಿ ಇದು ಮಣ್ಣು ಇದು ಬಂಡೆ ನಾನು ಹೆಂಗಿದ್ದೇನೋ ಇದುವನ್ನ ಯಾರು ನಾನು ಅನ್ಕೋಬಹುದು ಇದು ಚೈನ್ ಇಲ್ಲಿ ಇದು ಬೆಸ್ಟ್ ಎಕ್ಸಾಂಪಲ್ ಇದು ಇದು ವಾಚ್ ಅಪ್ಪಿ ತಪ್ಪಿ ಕೂಡ ನಾನು ವಾಚ್ ಅಂತ ಯಾರು ವ್ಯವಹಾರ ಮಾಡಂಗಿಲ್ಲ ಏನ್ ಸ್ವಾಮೀಜಿ ಒಂಥರ ವಿಚಿತ್ರ ಕಾಣಿಸ್ತಾ ಇದ್ದೀರ ಹೌದು ನಾ ವಾಚ್ ಆಗ್ಬಿಟ್ಟೇನೆ ಇದು ವಾಚ್ ಅಷ್ಟೇ ವಿನಃ ನಾನು ವಾಚ್ ಅಲ್ಲ ಇದು ವೃಕ್ಷ ನಾ ವೃಕ್ಷ ಅಲ್ಲ ಇದು ಟೇಬಲ್ ನಾನ್ ಟೇಬಲ್ ಅಲ್ಲ ಇದು ಗ್ರಂಥ ನಾನು ಗ್ರಂಥ ಅಲ್ಲ ಎಷ್ಟು ಚಂದದ ನೋಡಿ ಪ್ರಕ್ರಿಯೆ ಇದು ಎಷ್ಟು ಸರಳದ ಎಷ್ಟು ಸುಂದರದ ಜನ ಹೆಂಗೆ ಊಟ ಮಾಡೋ ಪ್ರಯತ್ನ ಮಾಡ್ತಾರೆ ಸೊಟ್ಟ ಪಟ್ಟ ಕೂಡಬೇಡ ಸೀದಾ ಕೂತ್ಕೊಂಡು ಎಷ್ಟು ಕೇಳಬೇಕು ಅಷ್ಟ ಕೇಳ ಅದು ನೀವು ಸರಿಯಾಗಿ ಹೋಗಬೇಡ ನಿಮಗೆ ನಿನ್ನ ಮನಸ್ಸು ಬುದ್ಧಿಗಳು ವಕ್ರ ಇರೋದು ಬೇಡ ಸರಳ ಓಪನ್ ಮೈಂಡ್ ತೆರೆದಿಟ್ಟ ಮನಸ್ಸಿನಿಂದ ಕೂತ್ಕೊಂಡು ಕೇಳ ಪೂರ್ವಗ್ರಹ ಆಗಿ ಕೇಳಬೇಡ ಭಾಗವತದಾಗ ಹಂಗೆ ಹೇಳ್ಯಾರ ಅವ್ರ ರಾಮಾಯಣದಾಗ ಹಿಂಗೆ ಹೇಳ್ಯಾರ ಮಹಾಭಾರತ ಹಂಗೆ ಹೇಳ್ಯಾರ ನಮ್ಮ ಮಂದ್ಯಾಗ ಹಿಂಗೆ ಮಾತಾಡ್ತಾರೆ ನಮ್ಮ ಮನ್ಯಾಗ ಹಿಂಗೆ ಮಾತಾಡ್ತಾರೆ ಆ ಕಥ್ಯಾಗ ಹಿಂಗೆ ಅದ ಆ ಪುಸ್ತಕದಾಗ ಹಿಂಗೆ ಬರ್ತಾರೆ ಇವನ್ನೆಲ್ಲ ನೀವು ಇಟ್ಕೊಂಡು ಕೇಳಿ ಕೂತ್ಕೊಂಡ್ರೆ ಏನಾಗ್ತದೆ ನಾ ಹೇಳೋದೆಲ್ಲ ಹೆಂಗೆಂಗೋ ಕೇಳ್ತೀವಿ ಶುಭ ನಾವು ಎಷ್ಟು ಚಂದ ಸರಳ ಮಾಡಿ ನಿಮ್ಮ ಅನುಭವದಲ್ಲಿ ತೋರಿಸ್ತೀವಿ ಈವರೆಗೂ ನಾ ಹೇಳಿದೆ ನಿಮ್ಮ ಜೀವನದ ಅನುಭವಗಳನ್ನು ಬಿಟ್ಟು ಒಂದಾದರೂ ವಾಕ್ಯ ಹೇಳಿದೆವ ನೋಡಿ ಸ್ವಲ್ಪ ಇದುಗಳು ಬದಲಾಗ್ತವೆ ಎಷ್ಟು ಬದಲಾಗ್ತವೆ ಎಲ್ರಿಗೂ ಗೊತ್ತಿದ್ದ ವಿಷಯ ಇವೆ ಇದುಗಳು ಬದಲಾದಂತೆ ನಾನುಗಳೇನಾದರೂ ಬದಲಾಗ್ತವ ಆನೆ ಬಿಟ್ಟೆ ಬಂಡೆ ನೋಡಿದೆ ನಾನೇನಾದರೂ ಬಂಡೆ ಆದ್ನ ನಾನು ಮೊದಲು ಆನೆನೂ ಆಗಿದ್ದಿಲ್ಲ ಈಗ ಬಂಡೆನೂ ಆಗೋದಿಲ್ಲ ಈಗ ನೀರು ನೋಡಿದೆ ನಾನು ನೀರಾಗೋದಿಲ್ಲ ನಾ ಮಣ್ಣು ನೋಡಿದೆ ನಾ ಮಣ್ಣಾಗೋದಿಲ್ಲ ನಾ ಬೆಂಕಿ ನೋಡಿದೆ ನಾ ಬೆಂಕಿ ಆಗೋದಿಲ್ಲ ಅಂದ್ರೆ ಏನು ಸಿದ್ಧಾಂತ ದೃಶ್ಯಗಳು ಬದಲಾಗ್ತಾ ಹೋಗ್ತವೆ ಆದರೆ ದೃಕ್ಕೇನಿದ್ದಾನೆ ಅವನು ಬದಲಾಗುವುದಿಲ್ಲ ಇದು ನಂಬರ್ ಒನ್ ಎರಡನೇದೇನು ಅಂದ್ರೆ ದೃಕ್ಕೇನಿದ್ದಾನೆ ಇವುಗಳೆಲ್ಲವನ್ನು ಗುರುತಿಸುವವನು ದೃಕ್ ಇವನನ್ನು ದೃಶ್ಯ ಮಾಡ್ಲಿಕ್ಕಾಗ್ತದ ದೃಶ್ಯಗಳು ಬದಲಾಗ್ತವೆ ದೃಕ್ ಬದಲಾಗುವುದಿಲ್ಲ ಈ ದೃಶ್ಯ ಏನಾದರೂ ಅಕಸ್ಮಾತ್ ಆಗಿ ನಾವು ದೃಶ್ಯ ಮಾಡ್ಕೊಳಿಕ್ಕಾಗ್ತದ? ಯಾರಿಗೆ ದೃಶ್ಯ ಮಾಡಬೇಕು ಅವನನ್ನು? ನಾನ ದೃಕ್ ನಂಬರ್ ಒನ್, ದೃಕ್ ನಂಬರ್ ಟು, ದೃಕ್ ನಂಬರ್ ತ್ರೀ, ದೃಕ್ ನಂಬರ್ ಫೋರ್. ಏನ್ರಿ ಸ್ವಾಮೀಜಿ, ಇದಕ್ಕೆ ಅನವಸ್ಥಾ ದೋಷ ಅಂತ ಒಂದ್ ನಿರ್ಣಯ ಬರಲಿಕ್ಕೆ ಆಗುದಿಲ್ಲ. ಬೀಜ ಮೊದಲು, ವೃಕ್ಷ ಮೊದಲು, ಅನವಸ್ಥಾ ದೋಷ. ಬೀಜ ಮೊದಲು ಅಂದ್ರೆ ಬೀಜ ಏನಿದ್ ಬಂತು, ವೃಕ್ಷ ಏನ್ ಬಂತು, ವೃಕ್ಷ ಮೊದಲು ಅಂದ್ರೆ ವೃಕ್ಷ ಏನಿದ್ ಬಂತು, ಮೊಟ್ಟ ಮೊದಲನೇ ದ್ಯಾವ. ಅನವಸ್ಥ ದೋಷ. ಒಂದು ನಿರ್ಣಯಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ದೃಶ್ಯವು ದೃಕ್ ಆಗುವುದಿಲ್ಲ, ದೃಕ್ ದೃಶ್ಯ ಆಗುವುದಿಲ್ಲ. ದೃಶ್ಯವು ಬದಲಾದಂತೆ ದೃಕ್ ಬದಲಾಗುವುದಿಲ್ಲ. ಎರಡನೇದೇನು, ದೃಕ್ ದೃಶ್ಯ ಆಗುವುದಿಲ್ಲ. ಪೂರಾ ಪ್ರಪಂಚ ಇವು ಎರಡೇ ಶಬ್ದಗಳಲ್ಲಿ ನಾವು ವ್ಯಾಖ್ಯಾನಿಸಬಹುದು. ಪೂರ ಸೃಷ್ಟಿ ಅಂತ ಸ್ವಲ್ಪ ಪರಮಾತ್ಮ, ಪರಮೇಶ್ವರ, ಈಶ್ವರ, ಭಗವಂತ ಬ್ರಾಕೆಟ್ನ ಹಾಕಿ ಪಕ್ಕಕ್ಕೆ ಇರಿಸಿ ಸ್ವಲ್ಪ, ಆಮೇಲೆ ಮತ್ತೆ ಬ್ರಾಕೆಟ್ ತೆಗೆಯೋಣ. ಈಗ ನೀವು ಸಾಕ್ಷಾತ್ ಜೀವನ, ಈ ಜೀವನದಲ್ಲಿ ಈ ಸತ್ಯಾಂಶಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ವ್ಯಾವಹಾರಿಕ ಸತ್ಯಾಂಶ ಒಂದು ನಾನು, ಒಂದು ಇನ್ನು ಇದರೊಳಗೆ ಒಂದು ಮೂರನೇ ಶಬ್ದ ಬಂದು, ಯಾವ ಶಬ್ದ ಅದು? ದೃಕ್ ದೃಶ್ಯ ವಿವೇಕ. ಇದು ಮೂರನೇ ಶಬ್ದ ವಿವೇಕ. ಸ್ವಾಮಿ, ಇದು ವಿವೇಕ ಏನು ಬಂತು? ದೃಕ್ ದೃಕ್, ದೃಶ್ಯ ದೃಶ್ಯ, ವಿವೇಕ ಏನು ಬಂತು? ವಿವೇಕ ಅನ್ನುವ ಶಬ್ದವನ್ನ ಯಾವಾಗ ಪ್ರಯೋಗಿಸಲಾಗ್ತದೆ ಅಂತಂದ್ರೆ, ಏನಾದರೂ ಗೊಂದಲ ಇದ್ದದ್ದಾದರೆ, ಕನ್ಫ್ಯೂಷನ್ ಇದ್ದದ್ದಾದರೆ ವಿವೇಕವನ್ನು ಪ್ರಯೋಗಿಸ. ದೃಕ್ ಬಗ್ಗೆ ಏನಾದ್ರು ಗೊಂದಲ ಇದೆಯಾ, ದೃಶ್ಯದ ಬಗ್ಗೆ ಏನಾದ್ರು ಗೊಂದಲ ಇದೆಯಾ, ಮತ್ತೆ ವಿವೇಕ ಯಾಕೆ ಬೇಕಿಲ್ಲಿ? ದೃಕ್ ದೃಕ್ ಓಕೆ, ದೃಶ್ಯ ದೃಶ್ಯ ಓಕೆ, ವಿವೇಕದ ಪಾತ್ರ ಏನೂ ಇಲ್ಲ. ಅದ್ಯಾಕೆ ಬಂತೀಗ? ಅರ್ಥಾತ್ ಎಲ್ಲೋ ತಾಳ ತಪ್ಪಿದೆ. ನಾವು ಅಂದುಕೊಂಡಷ್ಟು ಸರಳ ಇಲ್ಲ. ಇಲ್ಲೇನಾಗಿದೆ? ದೃಕ್ ಮತ್ತು ದೃಶ್ಯಗಳು ಒಂದಾಗಿಬಿಟ್ಟವೆ. ದೃಕ್ ಮತ್ತು ದೃಶ್ಯಗಳು ಏನಾಗ್ಬಿಟ್ಟವೆ? ಏಕರಸ ಆಗಿಬಿಟ್ಟವೆ. ಇಲ್ಲಿದೆ ನೋಡಿ ಪ್ರಾಬ್ಲಮ್. ಇವು ಎರಡೂ ಒಂದಾಗಿದ್ದರಿಂದಾಗಿ ಇವುಗಳನ್ನು ವಿಂಗಡಿಸಲಿಕ್ಕೆ ಏನು ಬೇಕು? ಆ ವಿಂಗಡಿಸೋದು ಭಾರಿ ಸುಲಭ ಇತ್ತು. ಒಂದು ವೇಳೆ ಸಕ್ಕರೆ ಮತ್ತು ಹಾಲು ಎರಡು ಇದ್ದದ್ದಾದರೆ ಆ ಅಥವಾ ಉಪ್ಪು ನೀರು ಎರಡು ಬೆರೆತಂತೆ ಬೆರೆತಿದ್ದೆ ಆದರೆ ಬಿಡಿಸೋದು ಭಾರಿ ಸುಲಭ ಇತ್ತು. ನೀರು ಕಾಸ್ಲಿಕ್ಕಿಟ್ಬಿಡು, ಉಗಿ ಬಂತದ ಅದನ್ನ ಇನ್ನೊಂದು ಪಾತ್ರೆಯೊಳಗೆ ಹಿಡಿದಿಡು, ನೀರಾಗ್ತದ, ಕೆಳಗೇನು ಉಳಿತದ, ಉಪ್ಪು ಉಳಿತದ, ವಿಂಗಡಿಸ್ಬಿಟ್ವಿ. ಹಂಗೇನಾದ್ರೂ ಮಿಕ್ಸ್ ಆಗಿದ್ರೆ ಉಪ್ಪು ನೀರು ಬೆರೆತುಕೊಂಡಾಗ ವಿಂಗಡಿಸಲಿಕ್ಕೆ ವಿವೇಕ ಬೇಕಾಗಿಲ್ಲ. ಆದ್ರೆ ಇಲ್ಲಿ ಅಸ್ಮತ್ ಯುಷ್ಮತ್ ಎರಡೂ ಸೇರಿಕೊಂಡು ಬಿಟ್ಟವಲ್ವೋ, ಎರಡು ಬೆರೆತುಕೊಂಡು ಬಿಟ್ಟವಲ್ವೋ, ಇದು ಮಿಥ್ಯಾ ಬೆರಿಕೆ, ಇದು ತೋರಿಕೆಯ ಬೆರಿಕೆ, ಭ್ರಾಂತಿ ಜನಿತವಾದ ಬೆರಿಕೆ, ಅಜ್ಞಾನದಿಂದಾದ ಬೆರಿಕೆ. ಹೇಗಪ್ಪ ಅಂದ್ರೆ ಹಗ್ಗ ಹಾವು ಎರಡು ಬೆರೆತಾ ಹೋಗಿಲ್ಲೋ, ಹಗ್ಗ ಹಾವು ಎರಡು ಕುಡ್ಕೊಂಡು ಹೋಗಿಲ್ಲ, ಈ ಬೆರೆತಿರುವ ಹಗ್ಗ ಹಾವುಗಳನ್ನ ಹೇಗೆ ವಿಂಗಡಿಸ್ತೀರಿ, ಹೇಗೆ ವಿಂಗಡಿಸ್ತೀವಿ? ಪ್ರಮಾಣ ವಿವೇಕ. ವಿವಿಚ್ಛಾ ತಂಡುಲಂ ಯಥ, ಎಲ್ಲೋ ಕೇಳಿರಿ ಶಬ್ದ, ಎಲ್ಲಿರಿ ಎಲ್ಲಿ ಹೆದರ್ಕೋಬೇಕಾಗ್ತದೆ. ಆತ್ಮಬೋಧ, ಆತ್ಮಬೋಧ ಆ ಹೊಟ್ಟಿನಿಂದ ಅಕ್ಕಿಯನ್ನ ಬೇರೆ ಮಾಡೋದು, ಆ ಬ್ರ್ಯಾಂಡ್ನಿಂದ ಅಕ್ಕಿಯನ್ನ ಬೇರೆ ಮಾಡೋದು, ಬಿಳಿ ಅಕ್ಕಿಯನ್ನ. ಹಾಗೆ ಇಲ್ಲಿ ಯುಷ್ಮತ್ ಅಸ್ಮತ್ ಎರಡೂ ಸೇರ್ಕೊಂಡಿದ್ದರಿಂದಾಗಿ ಇವುಗಳನ್ನು ಬೇರ್ಪಡಿಸುವಂತಹ ಕಲೆ. ಏನು ಕಲೆ ಅದು? ಅದು ಪ್ರಕ್ರಿಯ. ಏನು ಪ್ರಕ್ರಿಯ ಅದು? ದೃಕ್ ದೃಶ್ಯ ವಿವೇಕ ಪ್ರಕ್ರಿಯ. ಸುಲಭ. ಭತ್ತದಿಂದ ಅಕ್ಕಿಯನ್ನು ಬೇರೆ ಮಾಡಲಿಕ್ಕೆ ಏನ್ ಮಾಡ್ತೀವಿ? ಸೊ ಇವು ಎರಡು ಕುಡ್ಕೊಂಡವಲ್ಲ ಇಲ್ಲಿ, ಇವಳು ಬೇರೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಕುಟ್ಟ ಒಣಗಿತ್ಗ. ಅಜ್ಞಾನದಿಂದ ಕೂಡಿಕೊಂಡಿದ್ದರಿಂದಾಗಿ ವಿವೇಕದಿಂದ ಬೇರ್ಪಡಿಸು. ಅಕ್ಕ ಸಾಲಿಗನ ಕೈಯಲ್ಲಿ ಆಭರಣವನ್ನ ಒಯ್ದು ಕೊಟ್ಟಾಗ ಅವನು ಹೊರೆಗಲ್ಲಿಗೆ ಹಚ್ಚಿ ತಿಕ್ಕುತ್ತಾನೆ. ನನಗಿದು ಮನೆಯವರಿಗೂ ಗೊತ್ತಿರಲಿಲ್ಲ, ಮನೆ ಮನೆ ಗೊತ್ತಾಯ್ತು. ಆ ಹೊರೆಗಲ್ಲು ಅಂತ ಏನಿದೆಯಲ್ಲ ಅದು ಏನಂತ ತಿಳ್ಕೊಂಡಿರಿ? ಅದು ಸಾಲಿಗ್ರಾಮ್, ಸಾಲಿಗ್ರಾಮ್ ಅದು. ಆ ಸಾಲಿಗ್ರಾಮಕ್ಕೆ ತಿಕ್ತಾನ, ಅದು ಕರೆಕ್ಟ್ ರಿಸಲ್ಟ್ ಕೊಡ್ತದೆ. ಕೇಳ್ಕೊಡು ಕೇಳ್ಕೊಡು. ಸೊ ಒಂದು ಆಭರಣ ಅಂದ್ರೆ ಮೊದಲಿನ ಕಾಲದ್ದು. ಈಗೆಲ್ಲ ಜಾಯ್ಲಕಸ್ ತಾನಿಷ್ಕ ಅವೆಲ್ಲ ಬಿಟ್ಬಿಡ ನಮ್ಗೆ ಗೊತ್ತಾಗೋದಿಲ್ಲವು. ಮೊದಲಿನ ಆಭರಣಗಳು ಅದರಲ್ಲಿ ಒಂಚೂರು ತಾಮ್ರ ಇರ್ತದೆ, ಒಂಚೂರು ಬೆಳ್ಳಿ ಇರ್ತದೆ. ಅದು ಅದು ಇಲ್ಲದೆ ಹೋದ್ರೆ ಆಭರಣ ಮಾಡ್ಲಿಕ್ಕೆ ಬರೋಂಗಿಲ್ಲ. ಶುದ್ಧ ಚಿನ್ನದೊಳಗ ಆಭರಣ ಮಾಡ್ಲಿಕ್ಕೆ ಬರೋಂಗೇ ಇಲ್ಲ. ಅದೊಂಚೂರು ಏನೋ ಮಿಕ್ಸ್ ಮಾಡಿದ್ರೆ ಮಾತ್ರ ಅದು ಆಭರಣ. ಸೊ ಅದೆಲ್ಲ ಇರ್ತದೆ. ಅವನು ಒಂದು ಬೆಟ್ಟು ಎರಡು ಸಲ ಸಿಗ್ತಾನೆ. ಹೇಳ್ತಾನ ಹದಿನಾಲ್ಕು ಆನೆ ವರಿ ಇದೆ ಅಂತ, ಹದಿನೂರು ಆನೆ ವರಿ ಇದೆ ಅಂತ, ಹದಿನೈದು ಆನೆ ವರಿ ಇದೆ ಅಂತ. ನೀವರೇ ಹದಿನಾರು ಆನೆ ಬಂಗಾರ ಕೊಟ್ಟಿರ್ತೀರ. ಅವ ನೋಡಿ ಹೇಳ್ತಾನೆ ಇದು ಹದಿಮೂರು ಆನೆ ಇದೆ ಅಂತ ಹೇಳ್ತಾನೆ. ಹದಿಮೂರು ಈಗ ನಿಮ್ ಲೆಕ್ಕ ಹೇಳ್ಬೇಕು ಅಂತಂದ್ರೆ ನೀವು ಕೊಡೋದು ಕೂಡ 10 ಗ್ರಾಮ್ ಕೊಟ್ಟಿರ್ತೀರ. ಅವ ಟೆಸ್ಟ್ ಮಾಡಿ ಹೇಳ್ತಾನೆ ಇದು 7 ಗ್ರಾಮ್ ಇದೆ ಅಂತ, 8 ಗ್ರಾಮ್ ಇದೆ ಅಂತ ಹೇಳ್ತಾನೆ. ಬಾಕಿದೆಯಲ್ಲ ಅಂತ ಬಾಕಿದ ತೂಕ ಮಾಡಿದ್ರೆ 10 ಗ್ರಾಮ ಇರ್ತದೆ. ಏನಾಗಿರ್ತದೆ? ಬೇರೆ ಲೋಹ ಮಿಶ್ರವಾಗಿ ತೂಕ ಕರೆಕ್ಟ್ ಬರ್ತದೆ ನಿಮಗೆ. ಆದ್ರೆ ಎಷ್ಟು ಎಷ್ಟು ಮಿಕ್ಸ್ ಆಗಿದೆ ಅನ್ನೋದನ್ನ ಯಾರು ಹೇಳ್ತಾರೆ? ಅಕ್ಸಾಡಿ ಹೇಳ್ತಾರೆ. ಹೆಂಗ್ ಹೇಳ್ತಾರೆ? ತಿಕ್ ಹೇಳ್ತಾರೆ. ಇನ್ನು ನಿಮ್ದು ಜಾಯ್ಲಕಷ್ಟವಾಗಿಂದು ಅದೇನೋ ಯಂತ್ರ ಇದೆ ಅಂತ, ಅದಾದ್ರೂ ತಪ್ಪು ತೋರಿಸಿದ್ದು ಅದ್ರ ಅಕ್ಕಸಾಲಿನ ಲೆಕ್ಕಾಚಾರ ತಪ್ಪೋದಿಲ್ಲ. ಅಕ್ಕ ಪರ್ಫೆಕ್ಟ್ ತೋರಿಸ್ತಾನೆ. ಅರ್ಧ ಗ್ರಾಮು ಬೆಳ್ಳಿದೆ, 1 ಗ್ರಾಮು ಹಿಂಗಿದೆ, ಕ್ಲೀನಾಗಿ ಹೇಳ್ಬೋದು. ವಿವೇಕಯ್ಯ ಅವೇನು ಆಭರಣ ಕೆಡಿಸಿದ್ನ, ಆಭರಣ ಹಾಳು ಮಾಡಿದ್ನ, ಆಭರಣ ಅದನ್ನು ವಿಕಾರಗೊಳಿಸಿದನ? ಇಲ್ಲ. ಕಣ್ಣಿಗೆ ಆಭರಣ ಹೆಂಗಿದೆ ಹಂಗೇ ಇದೆ, ಅದ್ರ ರಿಸಲ್ಟ್ ಬಂದ್ಬಿಡ್ತಾರೆ. ವಿವೇಕಯ್ಯ ಹಾಗೆಯೇ ದೃಕ್ಕನ್ನ ದೃಕ್ಕನ್ನಾಗಿಯೂ ದೃಶ್ಯವನ್ನ ದೃಶ್ಯವನ್ನಾಗಿಯೂ ಬೇರ್ಪಡಿಸಿ ತೋರಿಸುವಂತಹ ವಿವೇಕಯುಕ್ತವಾದ ಪ್ರಕ್ರಿಯೆ ದೃಕ್ ದೃಶ್ಯ ವಿವೇಕ ಪ್ರಕ್ರಿಯೆ. ಆ ಪ್ರಕ್ರಿಯೆಯನ್ನು ಇಟ್ಟುಕೊಂಡು ಈ ಗ್ರಂಥವನ್ನು ರಚಿಸಲಾಗಿದೆ. ಇತರ ಪ್ರಕ್ರಿಯೆಗಳು ಇದರೊಳಗಿವೆ, ಆದರೆ ಆ ಪ್ರಕ್ರಿಯೆಗಳನ್ನು ಆ ಸಂದರ್ಭದಲ್ಲಿ ನಾವು ಅಭ್ಯಾಸ ಮಾಡಬಹುದು. ಹೆಚ್ಚಿನ ಮಹತ್ವವನ್ನು ಈ ಪ್ರಕ್ರಿಯೆಗೆ ಕೊಟ್ಟಿದ್ದಾರೆ ಅನ್ನುವ ಈ ಪೀಠಿಕೆಯ ಮೂಲಕವಾಗಿ ನಾವು ದೃಶ್ಯ ವಿವೇಕ ಗ್ರಂಥವನ್ನು ಪ್ರಾರಂಭ ಮಾಡೋಣ. ನಿಮ್ಮ ಹತ್ರ ಏನ್ರಿ ಅದು? ಅದು ಇದೆ ನಿಮ್ಮ ಹತ್ರ. ಯಾರ ಹತ್ರ ಇಲ್ಲ ಬರ್ಕೊಂಡಿದ್ದೀರಾ? ಎಲ್ಲ ಇದೆ, ಇಟ್ಕೊಳ್ರಿ. ಹಿಂದಿ ಯಾರಿಗೆ ಬರ್ತದೋ ಅವ್ರಿಗೆ ಹಿಂದಿ ಬುಕ್ ಅದ. ಇಲ್ಲಿ ಹಿಂದಿ ಬರ್ತದೇನಪ್ಪ ಪರಮಾತ್ಮ? ಓದು. ಸ್ವಲ್ಪ ಹೇಳುವ ಕ್ರಮ ಒಂದು ವಿಶಿಷ್ಟವಾದ ಕ್ರಮ ಇದೆ ಇದು. ಎಷ್ಟು ಮಂದಿ ಕ್ಯಾಚ್ ಮಾಡ್ತಿರೋ ಗೊತ್ತಿಲ್ಲ, ಹೇಳುವಂಗೆ ಹೇಳ್ತೀನಿ. ರೂಪಂ ದೃಶ್ಯಂ ಲೋಚನಂ ದೃಕ್, ರೂಪಂ ದೃಶ್ಯಂ ಲೋಚನಂ ದೃಕ್, ತದೃಶ್ಯಂ ದೃಕ್ತು ಮಾನಸಂ, ತದೃಶ್ಯಂ ದೃಕ್ತು ಮಾನಸಂ, ದೃಶ್ಯಾದಿ ವೃತ್ತಯ ಸಾಕ್ಷಿ, ದೃಶ್ಯಾದಿ ವೃತ್ತಯ ಸಾಕ್ಷಿ, ಯುಗೇವ ನ ತು ದೃಶ್ಯತೆ, ಯುಗೇವ ನ ತು ದೃಶ್ಯತೆ, ರೂಪಂ ದೃಶ್ಯಂ ಲೋಚನಂ ದೃಕ್, ರೂಪಂ ದೃಶ್ಯಂ ಲೋಚನಂ ದೃಕ್, ತದೃಶ್ಯಂ ದೃಕ್ತು ಮಾನಸಂ, ತದೃಶ್ಯಂ ದೃಕ್ತು ಮಾನಸಂ, ದೃಶ್ಯಾದಿ ವೃತ್ತಯ ಸಾಕ್ಷಿ, ದೃಶ್ಯಾದಿ ವೃತ್ತಯ ಸಾಕ್ಷಿ, ದೃಗೇವ ನ ತು ದೃಶ್ಯತೆ, ದೃಗೇವ ನ ತು ದೃಶ್ಯತೆ, ನೀಲಪೀತ ಸ್ಥೂಲ ಸೂಕ್ಷ್ಮ, ನೀಲಪೀತ ಸ್ಥೂಲ ಸೂಕ್ಷ್ಮ, ರಸ್ವತೀರ್ಥಾದಿ ಭೇದತಃ, ರಸ್ವತೀರ್ಥಾದಿ ಭೇದತಃ, ನಾನಾ ವಿಧಾನ ಪಾರಮಾರ್ಥಿಕ ಸತ್ಯ, ಪ್ರಾದಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಅವುಗಳ ಜಿಜ್ಞಾಸವು ಬರುತ್ತದೆ. ಭಾರಿ ಸುಂದರವಾದ ಜಿಜ್ಞಾಸ, ಅನೇಕ ವಿಷಯಗಳು ಬರ್ತವೆ ಇರುವಂತೆ. ಕಾಲಕಾಲಕ್ಕೆ ಅವನ ವಿವರಿಸ್ತಾ ಹೋಗೋಣ. ಓಂ ತತ್ಸತ್.